ಜಾಗೃತಿಗಳನ್ನು ಸಭೆಗಳನ್ನು ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿದೆ. ಕೊಡಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4 ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾ ಬಸಯ್ಯ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಅಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಬಹಳ ಜನಕ್ಕೆ ನಮ್ಮ ರೈತರಿಗೆ, ರೈತರು ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಯಾಕೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಕೃಷಿಯಲ್ಲಿ ಯಾವ ಥರ ಯೂಸ್ ಮಾಡಿದರೆ, ಅಂದರೆ ನಾವು ಪ್ರಯೋಗ ಮಾಡಿದರೆ ನಮ್ಮ ಹೊಲದಲ್ಲಿ ಇಳುವರಿನ ಹೆಂಗೆ ಹೆಚ್ಚಿಸ್ಕೋಬೋದು, ನೀರನ್ನ ಯಾವ ಥರ ಸಮತೋಲನ ಮಾಡ್ಕೋಬೋದು, ಮತ್ತೆ ನಮ್ಮ ಖರ್ಚನ್ನ ಹೇಗೆ ಕಡಿಮೆ ಮಾಡ್ಬೋದು, ಯಾವ ಯಾವ ಥರನಾಗಿ ಖರ್ಚುಗಳನ್ನು ನಾವು ಕಡಿಮೆ ಮಾಡ್ಬೋದು, ಯಾವ ಥರ ಒಂದು ಈ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೈತರಿಗೆ ಸಹಾಯಕಾರಿ ಅಸ್ತ್ರವಾಗಿ ಬರುತ್ತದೆ, ಇದು ಯಾವ ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ತದೆ ರೈತರಿಗಾಗಿ ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಾನು ಕರ್ನಾಟಕದಲ್ಲಿರುವ ಕೃಷಿ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಪಾತ್ರ ಕೃತಕ ಬುದ್ಧಿಮತ್ತೆಯ ಅನ್ವಯಗಳು ಏನು, ರೈತರಿಗೆ ಆಗ್ತಕ್ಕಂಥ ಲಾಭಗಳೇನು, ಸವಾಲು ಮತ್ತು ಪರಿಹಾರಗಳೇನು, ಮತ್ತು ಯಾವ ದೃಷ್ಟಿ ಯಾವ ಒಂದು ವಿಷನ್ ಇಟ್ಕೊಂಡು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ನಾವು ಒಂದು ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಮೂಲವಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಕೃಷಿಯನ್ನು ಅಳವಡಿಸ್ತಕ್ಕಂಥ ಎಲ್ಲ ಇಡೀ ಜಗತ್ತಿನ ಎಲ್ಲರೂ ಯಾರ್ಯಾರು ಇವತ್ತು ಆಹಾರವನ್ನು ಊಟ ಮಾಡ್ತಾ ಇದ್ದೀರಾ, ಭಾರತದ ಬೆಳೆಗಳೆಲ್ಲ ಹೊರದೇಶಗಳಿಗೆ ಹೋಗಿ ನಮ್ಮ ದೇಶದಲ್ಲಿ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ರೈತಾಪಿ ವರ್ಗ, ನಮ್ಮ ಕೃಷಿ, ಭಾರತದ ಕೃಷಿ ಸರ್ವಶ್ರೇಷ್ಠ ಕೃಷಿ. ಈ ಒಂದು ಕೃಷಿಯಲ್ಲಿ ನಾವು ಹೆಚ್ಚಿನ ಲಾಭಗಳನ್ನು ನಾವು ರೈತರಿಗೆ ತರಬೇಕು, ರೈತರ ಬದುಕನ್ನು ಸ್ವಲ್ಪ ಈಸಿಯಾಗಿ ಮಾಡಬೇಕು, ಅವರಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆಯನ್ನು ಕೊಡಬೇಕು, ಅವರಿಗೆ ಒಳ್ಳೆಯ ಥರದ ಪೆಸ್ಟಿಸೈಡ್ ಫರ್ಟಿಲೈಸರ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಕೀಟಬಾಧೆಯನ್ನು ತಡೀಬೇಕು. ಅತಿ ಕಡಿಮೆ ಫರ್ಟಿಲೈಸರ್ ಯೂಸ್ ಮಾಡಿ ನಾವು ಹೆಚ್ಚಿನ ಒಂದು ಇಳುವರಿ ಅಲ್ಲದೇ ಖರ್ಚನ್ನು ಕಡಿಮೆ ಮಾಡಬೇಕು. ಈ ಥರದ ದೃಷ್ಟಿಕೋನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಯಾವ ಥರ ರೈತರಿಗೆ ಇದು ಮಾಡುತ್ತೆ. ನಾವು ಮೊದಲೇ ಈಗೆಲ್ಲರೂ ಈಗಿನ ರೈತರು ಸಹ ಎಲ್ಲರೂ ಯೂಟ್ಯೂಬು ಯೂಸ್ ಮಾಡ್ತಾ ಇದ್ದಾರೆ, ಫೇಸ್ಬುಕ್ಕು ಯೂಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮು ಯೂಸ್ ಮಾಡ್ತಾ ಇದ್ದಾರೆ, ಚಾಟ್ GPT ಯೂಸ್ ಮಾಡ್ತಾ ಇದ್ದಾರೆ. ಇವು ನಾಲ್ಕು ಆ್ಯಪ್ಗಳ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಕ್ ಆಗ್ತಾ ಇದೆ. ಅಂದರೆ ಬುದ್ಧಿಮತ್ತೆ ಇದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಂತ ಏನು ಕೇಳ್ತಾ ಇದೀವಲ್ಲ ಇವತ್ತಿನ ಒಂದು ಮೊಬೈಲ್ಗಳಲ್ಲಿ, ಎಲ್ಲ ಮೊಬೈಲ್ಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳು ಸಹ ಇವತ್ತು ರೈತರಿಗಾಗಿ ಮಾಡಿರ್ತಕ್ಕಂಥ ಆ್ಯಪ್ಗಳು ಸಾಕಷ್ಟು ಇವೆ. ಈಗ ನನ್ನ ಹೊಲದಲ್ಲಿ ನಾನು ಹೇಳಬೇಕಂತಂದ್ರೆ, ನನ್ನ ಹೊಲದಲ್ಲಿ ಏನು ಮಾಡ್ತೀನಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಆದರೆ ನನಗೆ ಗೊತ್ತಿಲ್ಲ. ನಮ್ಮ ಮೊಬೈಲಿಂದ ಯಾವುದೇ ಒಂದು ಎಲೆಯನ್ನು ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಕ್ಲೋರೋಫಿಲ್ ಅಂಶ ಎಷ್ಟಿದೆ, ಇದಕ್ಕೆ ಯಾವ ಡಿಸೀಸ್ ಇದೆ, ಇದು ಯಾವ ವೆರೈಟಿ ಇದೆ, ಇದಕ್ಕೆ ಯಾವ ನ್ಯೂಟ್ರಿಷನಲ್ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇದೆ, ನಾನು ಎಷ್ಟು ನೀರನ್ನು ಕೊಡಬಹುದು, ಇವೆಲ್ಲವನ್ನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಇಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳಲ್ಲಿ ಇದು ಇದೆ. ಇದನ್ನು ರೈತರು ಯೂಸ್ ಮಾಡಿಕೊಳ್ಳಬೇಕು. ಯಾಕಂದರೆ ನಾನು ಯಾವಾಗ ಗೊಬ್ಬರ ಎಷ್ಟು ಕೊಡಬೇಕು ಅಂತ ಗೊತ್ತಿರಲಾರ್ದೆ 10 ಚೀಲ ಗೊಬ್ಬರ ಹಾಕೋದಲ್ಲ, 3 ಚೀಲ ಬೇಕಾಗಿರುತ್ತೆ, ಆ ಟೈಮಲ್ಲಿ 10 ಚೀಲ ಗೊಬ್ಬರ ಹಾಕಿದರೆ ಗಿಡ ಒಣಗೋಗುತ್ತೆ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಹಂಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ, ನಮ್ಮೆಲ್ಲರಿಗೂ ಮೆಮರಿ ಪವರ್ ಇರುತ್ತೆ. ಕಂಪ್ಯೂಟರ್ ಅನ್ನೋದು ಒಂದು ಸ್ಟ್ಯಾಟಿಕ್ ಡಿವೈಸು, ಕಂಪ್ಯೂಟರ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಇವತ್ತು, ಮೊಬೈಲ್ ಎಲ್ಲರೂ ಯೂಸ್ ಮಾಡಿರ್ತಾರೆ. ಅಲ್ಲಿ ಏನಿರುತ್ತೆ, ನಾವು ಹೇಳಿದ್ದನ್ನು ಪ್ರೋಗ್ರಾಮ್ ಮಾಡಿಟ್ಟಿರ್ತೀವಿ, ಅದು ನಾವು ಹೇಳಿದಂಗೆ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಆ ಥರ ಅಲ್ಲ. ಕೃತಕ ಬುದ್ಧಿಮತ್ತೆ ಅಂದರೆ ನಾನು ಒಂದು ಮನುಷ್ಯನ ಒಂದು ಪ್ರತಿರೂಪದ ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳಂತ ಒಂದು ಜ್ಞಾನ ಉಳ್ಳಂತ ಇದು ಟೆಕ್ನಾಲಜಿ. ಇದನ್ನು ಯಾವ ಥರ ಮಾಡ್ಬೋದು, ಇದು ತಾನೂ ಕಲಿಯುತ್ತೆ, ಕಲ್ಕೊಳ್ಳುತ್ತೆ, ಸ್ವಂತ ಕಲ್ಕೊಳ್ಳುತ್ತೆ, ನೋಡೋದ್ರಿಂದ ಕಲಿಯುತ್ತೆ, ಮತ್ತೆ ಮುಂದೆ ಏನು ಮಾಡಬೇಕನ್ನೋದನ್ನು ಸಹ ತಾನೇ ಡಿಸಿಷನ್ ತಗೊಳ್ಳುತ್ತೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬರೀ ಕಂಪ್ಯೂಟರ್ ಅಂದರೆ ಏನಂದರೆ ನೀವು ಪ್ರೋಗ್ರಾಮ್ ಆನ್ ಮಾಡಿ ವರ್ಕ್ ಮಾಡಿದರೆ ಇದಾಗುತ್ತೆ, ಇದು ಹಂಗಲ್ಲ. ನೀವು ಯೂಟ್ಯೂಬಲ್ಲಿ ಯಾರಾದರೂ ಕೃಷಿಕರನ್ನು ಹುಡುಕಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಒಂದು 2-3 ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಎಲ್ಲವೂ ಕೃಷಿಯೇತರವಾಗಿರ್ತಕ್ಕಂಥ ವಿಡಿಯೋಗಳೇ ಬರ್ತವೆ. ಅದರ ಅರ್ಥ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲಿ ಹಿಂದ್ಗಡೆ ರನ್ ಆಗ್ತಾ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಏನಿದೆಯಲ್ಲ ಅದು ನಿಮ್ಮ ಆಸಕ್ತಿಯನ್ನು ನೋಡುತ್ತದೆ. ಯೋ ಇದು ಇವರಿಂದ ಬಂದಿದೆ, ಈ ಮೊಬೈಲಿಂದ ಬಂದಿದೆ, ಇವ್ರಿಗೆ ಇದು ಇಷ್ಟ ಆಗಿದೆ, ಇದನ್ನೇ ಹುಡುಕ್ತಾ ಇದ್ದಾರೆ ಅಂತ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ಕೊತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಭಾರತ ದೇಶ ಹೊರಗಡೆ ನೀವು ಬೇರೆ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಹೆಂಗಿದೆ ಅಂದರೆ ನೀವು ಏನು ಬೇಕಾದರೂ ಕ್ವಶನ್ ಕೇಳಿದರೆ ಆನ್ಸರ್ ಕೊಡೋಷ್ಟು ಶಕ್ತಿ ಇರತಕ್ಕಂಥ ಆ್ಯಪು ವೆಬ್ಸೈಟ್ಗಳಿವೆ. ನಾನು ನಮ್ಮ ಭಾರತ ದೇಶದ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಎಲ್ಲವನ್ನು ಚಾಟ್ಬೋಟ್ಗಳನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಂದ ಎನೇಬಲ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾರು ಬೇಕಾದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಪ್ರಶ್ನೆ ಕೇಳೋಕೆ ಅದು ಕೇಳಿದ್ರೆ ಆನ್ಸರ್ ಆಟೋಮೆಟಿಕ್ ಆಗಿ ಬರೋ ಥರ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದ್ರೆ ರೈತರು ಯಾವತ್ತಿಗೂ ಫೋನ್ ಮಾಡಿದಾಗ ಫೋನ್ ಎತ್ತಕ್ಕೆ ಇರಲಿಲ್ಲ ಅಥವಾ ಆಫೀಸ್ ಅವರ್ಸ್ ಇರಲಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗುತ್ತೆ. ನಿಮ್ಮ ಹೊಲ ಸರ್ವೆ ನಂಬರು ನಿಮ್ಮ ಊರು ಹೇಳ್ಬಿಟ್ರೆ ನಂದು ಇದು ಬೆಳೆ ಇದೆ ಅಂದ್ರೆ ನೀವು ಚಾಟ್ ಜಿಪಿಟಿಯಲ್ಲಿ ಏನು ಬೆಳಿಬಹುದು, ಮಣ್ಣಿನ ಏನಿದೆ ಇವತ್ತೇ ನೀವು ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಕೋಬಹುದು. ಸೂಕ್ತವಾಗಿ ಯಾವ ಸೀಸನ್ ನಲ್ಲಿ ಯಾವ ಬೆಳೆಯನ್ನು ಬೆಳೆಯತಕ್ಕಂತ ಒಂದು ಸಣ್ಣ ಆ್ಯಪ್ ನಿಮಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಮೊದಲನೇದಾಗಿ ರೈತನಿಗೆ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಎರಡನೇದು ಯಾವಾಗ ಬಿತ್ತನೆ ಮಾಡಬೇಕಂತ ಹೇಳುತ್ತೆ. ಮೂರನೇದು ಯಾವ ತರ ಬಿತ್ತನೆ ಮಾಡಬೇಕಂತ ಹೇಳುತ್ತೆ. ನಾಲ್ಕನೇದು ನೀವು ಬೀಜೋಪಚಾರಗಳಲ್ಲಿ ಏನೇನು ಅನುಸರಿಸಬೇಕನ್ನೋದನ್ನ ಹೇಳುತ್ತೆ. ಐದನೇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕನ್ನೋದನ್ನ ಇದು ತಿಳಿಸುತ್ತೆ. ಯಾಕಂದ್ರೆ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು, ಮಳೆಗಾಲದಲ್ಲಿ ಏನ್ ಮಾಡಬೇಕು, ಚಳಿಗಾಲದಲ್ಲಿ ಎಷ್ಟು ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಎಲ್ಲಾ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲಾ ನಾಲೆಜ್ ಅಂದ್ರೆ ಈ ಕೋಶ ಏನಿರುತ್ತಲ್ಲ ಜ್ಞಾನ ಕೋಶಗಳಿಂದ ಅದು ತಗೊಳುತ್ತೆ. ಎಲ್ಲಾ ಯೂನಿವರ್ಸಿಟಿಗಳಿಂದ ಬರೆದಿರ್ತಕ್ಕಂಥ ಪೇಪರ್ಗಳು ರಿಸರ್ಚ್ ಪೇಪರ್ ಇಂದ ತಗೊಂಡು ರೈತರಿಗೆ ಒಂದೇ ಒಂದು ಸ್ಕ್ರೀನ್ ಅಲ್ಲಿ ತಾನೇ ಓದ್ಕೊಳ್ಳುತ್ತೆ. ಓ ಈ ಬೆಳೆ ಅಂದ ತಕ್ಷಣ ಆ ಬೆಳೆನ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲಾ ವೆಬ್ಸೈಟ್ ಗಳಲ್ಲಿ ಹುಡುಕೊಂಡು ಯಾವುದು ಹೆಚ್ಚಿನ ರೀತಿಯಲ್ಲಿ ಜನ ನೋಡಿ ಅದನ್ನ ಲೈಕ್ ಮಾಡಿರ್ತಾರೆ ಅಥವಾ ಅದಕ್ಕೆ ಮನ್ನಣೆ ಕೊಟ್ಟಿರ್ತಾರೆ ಅದನ್ನ ತಗೊಂಡು ನಿಮಗೆ ಕೊಡುತ್ತೆ. ಮೊದಲೇದೇನಾಯ್ತು, ಭೂಮಿ ತಯಾರು ಮಾಡೋದು, ಗೊಬ್ಬರ ಹಾಕೋದು, ನೀರು ಕೊಡೋದು, ಸೋಯಿಂಗ್ ಮಾಡೋದು, ಬೀಜೋಪಚಾರ ಎಲ್ಲದನ್ನೂ ಅಡ್ವೈಸ್ ಮಾಡಿತು. ಇದಾದ್ಮೇಲೆ ಏನ್ ಬರುತ್ತೆ, ಇದಾದ್ಮೇಲೆ ಕೀಟಬಾಧೆ ರೋಗಗಳು ಬರ್ತಕ್ಕಂಥವು, ಯಾವ ಸೀಸನ್ ಅಲ್ಲಿ ಯಾವ ರೋಗಗಳು ಬರ್ತವೆ, ಯಾವ ಬೆಳೆಗೆ ಯಾವ ರೋಗ ಬರುತ್ತೆ, ಯಾವ ಊರಲ್ಲಿ ಯಾವ್ಯಾವ ತರದ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ತಕ್ಕನಾಗಿ ನಿಮಗೆ ಅದು ಸಲಹೆಯನ್ನು ಕೊಡುತ್ತೆ. ಅದ್ರ ಪ್ರಕಾರ ರೈತರು ಬರೋದಕ್ಕಿಂತ ಮುಂಚೆನೆ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ರೋಗ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟುವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನ್ ಆ್ಯಪ್ ಇರ್ತವೆ, ಕೃತಕ ಬುದ್ಧಿಮತ್ತೆ, ಅವು ಸಹಾಯ ಮಾಡ್ತವೆ ರೈತರಿಗೆ. ಇದಾದ್ಮೇಲೆ ಏನಾಗುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡೋದು ಬರುತ್ತೆ, ಯಾವಾಗ ಬೆಳೆ ಕಟಾವಿಗೆ ಬರುತ್ತೆ, ಆ ಟೈಮಲ್ಲಿ ನಮ್ಮ ಕ್ಲೈಮೇಟ್ ಹವಾಮಾನದಲ್ಲಿ ತಂಪೆಷ್ಟಿರುತ್ತೆ, ಬಿಸಿಲೆಷ್ಟಿರುತ್ತೆ, ಮಳೆ ಬರುತ್ತೋ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಿಮಗೆ ರೈತರಿಗೆ ಸಹಾಯ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಏನು ತಗೊಳ್ಬೇಕು ಅದನ್ನು ತಗೊಳ್ಬೋದು. ಇದಾದ್ಮೇಲೆ ಏನಾಯ್ತು, ಹಾರ್ವೆಸ್ಟ್ ಆದ್ಮೇಲೆ ಏನಾಯ್ತು, ಹಾರ್ವೆಸ್ಟ್ ಆದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನಂದ್ರೆ, ನಮ್ಮೂರಲ್ಲಿ 300 ರೂಪಾಯಿಗೆ ತಗೋತಾರೆ ಸರ್, ನಾವು ಧಾರವಾಡಕ್ಕೆ ಹೋದ್ರೆ 350 ರೂಪಾಯಿ ತಗೋತಾರೆ ಅಂತ. ಅಂದ್ರೆ ಮಾರುಕಟ್ಟೆಯ ಅಸಮತೋಲನ, ಬೆಲೆಯಲ್ಲಿರುವ ಅಸಮತೋಲನವನ್ನು ಕಂಡಿಡಿಯಕ್ಕೆ ರೈತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯ ಮಾಡುತ್ತೆ. ನೀವು ನಿಮ್ಮ ಬೆಳೆ ಬೆಲೆ ಏನಿದೆ ಅಂತ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತು ಗೂಗಲ್ ಅಲ್ಲಿ ಹೊಡೆದ್ಬಿಟ್ರೆ, ಗೂಗಲ್ ಅಲ್ಲಿ ಚಾಟ್ ಜಿಪಿಟಿ ಅಲ್ಲಿ ಹೊಡೆದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಕೇಳಿದ್ರೆ, ಬರೀ ವಾಯ್ಸ್ ಕಾಲು, ಸಿರಿ ಅಂತ ಒಂದು ವಾಯ್ಸ್ ಆ್ಯಪ್ ಬರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ, ಎಲ್ಲರ ಮೊಬೈಲ್ ಅಲ್ಲಿ ಇರುತ್ತೆ ಅದು, ಅದನ್ನ ನೀವು ಕೇಳಿದ್ರೆ ಇವತ್ತಿನ ತೊಗರಿ ಬೆಳೆ ರೇಟ್ ಎಷ್ಟು ಅಂದ್ರೆ ಅದು ಎಲ್ಲ ಕೊಡುತ್ತೆ. ರೀಟೇಲ್ ಬೆಲೆ ಏನಿದೆ, ಹೋಲ್ಸೇಲ್ ಬೆಲೆ ಏನಿದೆ, ಬಲ್ಕ್ ಬೆಲೆ ಏನಿದೆ, ಎ ಪಿ ಎಂ ಸಿ ಮಾರ್ಕೆಟ್ ಬೆಲೆ ಏನಿದೆ, ಎಲ್ಲ ಬೆಲೆಗಳನ್ನ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ, ಹಿಂದುಗಡೆ ಏನ್ ಕುಂತಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂತ ಒಂದು ಇಂಜಿನ್ನು, ಅದು ಕುಂತ್ಕೊಂಡು ಎಲ್ಲವನ್ನೂ ತಗೊಂಡು ರೈತರಿಗೆ ಕೊಡೋಷ್ಟು ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ರೈತನಿಗೆ ಯಾವ ಟೈಮಲ್ಲಿ ಯಾವಾಗ ನಾನು ಮಾರುಕಟ್ಟೆಗೆ ನನ್ನ ಬೆಳೆಗಳನ್ನು ಕೊಟ್ಟರೆ ನನಗೆ ಒಳ್ಳೆ ರೇಟ್ ಸಿಗುತ್ತೆ, ಯಾವ ರೈತನಿಗೆ ಯಾವ ಬೆಳೆಯನ್ನು ಯಾವ ಒಂದು ಸೀಸನ್ನಲ್ಲಿ ಬೆಳೆದ್ರೆ ನನಗೆ ಒಳ್ಳೆ ಬೆಲೆ ಸಿಗುತ್ತೆ, ಬಹಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಮ್ಮ ಒಂದು ಮನುಷ್ಯರ ಒಂದು ಪ್ರತಿರೂಪ, ಆದರೆ ಬೇರೆಯವರಿಂದ ಕಲಿಯುತ್ತೆ. ನಾವು ಎಷ್ಟು ಕಲಿತೂ ನಾವು ನಮ್ಮ ಬುಕ್ಗಳು ವೆಬ್ಸೈಟ್ಗಳನ್ನು ಕಲಿಬೋದು. ಇದು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ನಾಲೆಜನ್ನು ತಿಳ್ಕೊಂಡು ನಿಮಗೆ ಹೇಳುತ್ತೆ. ಹಾಗಾದರೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಏನೇನು ಇದರದ ಸಮಸ್ಯೆಗಳು ಏನೇನಿವೆ, ರೈತರಿಗೆ ಏನೇನು ಲಾಭ ಆಗುತ್ತೆ. ಎಲ್ಲರೂ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಮಾರ್ಟ್ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಪ್ರಿಂಕಲ್ ಇರಿಗೇಷನ್ ಮಾಡ್ತಾ ಇದ್ದೀರಾ. ತಮಿಳ್ನಾಡು ಒಂದು ಕಡೆ ಹೋದಾಗ ನಾನು ನೀರಾವರಿ, ನಾವು ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿಯವರು, ನಾವು ನೀರು ನಿಂದ್ರಿಸೇ ಅಕ್ಕಿ ಬೆಳೆದದ್ದು ನೋಡಿದ್ವಿ, ನಾವು ನೀರು ನಿಂದ್ರಿಸಲಾರ್ದೇ ಅಕ್ಕಿ ಬೆಳೆದದ್ದನ್ನ ನಾನು ತಮಿಳ್ನಾಡಲ್ಲೇ ನೋಡಿದೆ. ಅಂದರೆ ಅತಿ ಕಡಿಮೆ ನೀರು, ನನ್ನ 1 ಎಕರೆ ನೀರನ್ನ ಅಲ್ಲಿ 10 ಎಕರೆಗೆ ಯೂಸ್ ಮಾಡೋಷ್ಟು. ಸ್ಮಾರ್ಟ್ ಇರಿಗೇಷನ್ ಮೆಥಡನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಟೆಕ್ನಾಲಜಿ ಹಾಕಿದ್ರೆ ನಿಮ್ಮ ಹೊಲದಲ್ಲಿ ನೀವು ನೀರನ್ನು 1 ಎಕರೆಗೆ ಆಗೋಷ್ಟು ನೀರನ್ನು 10 ಎಕರೆಗೆ ಬಳಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ತಾರೆ, ಮದುವೆ ಸಮಾರಂಭಗಳಲ್ಲಿ ದ್ರೋಣಗಳು ಬರ್ತವೆ, ಕ್ಯಾಮ್ರಾ ವಿಡಿಯೋ ಗಿಡಿಯೋ ಮಾಡ್ತಾರೆ. ಆದರೆ ಇವತ್ತು ಎಲ್ಲ ಭಾರತದ ಸರ್ಕಾರ ಏನಿದೆ, ದ್ರೋಣ್ ಸಖಿ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೆ. ದ್ರೋಣ್ ಈ ಯಾವ ಥರ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು, ಯಾವ ಥರ ನಾವು ಫರ್ಟಿಗೇಷನ್ ಮಾಡ್ಬೋದು ಅಂತ ಹೇಳಿ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳಿವೆ. ಧಾರವಾಡ ಯೂನಿವರ್ಸಿಟಿಯವರಾಗಲಿ, ರಾಯಚೂರು ಯೂನಿವರ್ಸಿಟಿಯವರಾಗಲಿ, ಬಾಗಲಕೋಟೆ ಯೂನಿವರ್ಸಿಟಿಯವರಾಗಲಿ, ಎಲ್ಲರೂ ಸಹ ಇದಕ್ಕೆ ಒತ್ತು ಕೊಟ್ಟು ದ್ರೋಣ್ ಟೆಕ್ನಾಲಜಿನ ನಾವು ರೈತರಿಗಾಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಅಂದರೆ ದ್ರೋಣು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ದ್ರೋಣುಗಳು, ನಿಮ್ಮ ಎಲೆಯಲ್ಲಿ ಹುಳಗಳು ಎಷ್ಟು ಬಿದ್ದಿವೆ, ಎಲೆ ಎಲ್ಲಿ ಕೆಟ್ಟಿದೆ, ಎಷ್ಟು ನಾನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೊಸ ಹೊಸ ಆವಿಷ್ಕಾರಗಳು ನಡೆದು ದ್ರೋಣುಗಳನ್ನು ಸ್ಪ್ರೇಗೆ ಯೂಸ್ ಮಾಡ್ತಾ ಇದ್ದಾರೆ ಕೀಟ ಸಿಂಪರಣೆಗಾಗಿ. ಅಮೆರಿಕದಲ್ಲಿ ಬೀಜ ಬಿತ್ತನೆಯಿಂದ ಹಿಡ್ಕೊಂಡು ಕಾಯಿ ಹರಿದು ಪ್ಯಾಕ್ ಮಾಡೋವರೆಗೂ ದ್ರೋಣನ ಈ ಆಟೋಮೆಟಿಕ್ ಯೂಸ್ ಮಾಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ 128 ಎಕರೆ ನಾನು ನೋಡಿದ್ದು, ಇಬ್ಬರೇ ಇಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ 128 ಎಕರೆಯಲ್ಲಿ ಅಮೆರಿಕದಲ್ಲಿ ಪಾಲಿ ಹೌಸಲ್ಲಿ. ಕಾಯಿ ಅರಿಯೋದೆ ಮಿಷಿನ್ನು, ಬೀಜ ಬಿತ್ತೋದೇ ಮಿಷಿನ್ನು, ತಾನೇ ಸ್ಪ್ರೀ ಮಾಡೋದು ಮಿಷಿನ್ನು, ಪ್ಯಾಕಿಂಗ್ ಮಾಡೋದೇ ಮಿಷಿನ್ನು, ನೀರು ಬಿಡೋದೇ ತಾನೇ, ಎಲ್ಲದೂ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಸೆಟಪ್ನ ಮಾಡಿದ್ರು ಅವರು. ಅಂದರೆ ಬೆಳೆ ಬಿತ್ತಿದ ಮೇಲೆ ಎಷ್ಟು ದಿವಸ ಆಯಿತು, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲದೂ ಅದಕ್ಕೆ ಗೊತ್ತಿರುತ್ತೆ. ನೀವೇನು ಬರೆದಿಡಬೇಕಾಗಿಲ್ಲ, ಯಾಕಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆ ಪ್ರೊಸೀಜರ್ ಬರೆದುಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಆ ಮಿಷಿನ್ ತನ್ನಡ ತಾನೇ ಆನ್ ಆಗಿ ಈ ಟೈಮಲ್ಲಿ ಇಷ್ಟೇ ಸ್ಪ್ರೇ ಮಾಡಬೇಕು ನೀರನ್ನು, ಇಷ್ಟೇ ನಾನು ಎನ್ ಪಿ ಕೆನ ಕೊಡಬೇಕು, ಇದೇ ಟೈಮಲ್ಲಿ ನನಗೆ ಕಟಾವು ಮಾಡಬೇಕು, ಹಣ್ಣು ಮೆಚೂರ್ ಆಗಿದೆಯಲ್ಲೋ, ಮಾರ್ಕೆಟ್ಗೆ ಹೋಗೋದ್ರೊಳಗೆ ಒಂದು ವಾರ ತಡ್ಕೊಳ್ಳುತ್ತಿಲ್ಲೋ, ಇದನ್ನೆಲ್ಲವನ್ನು ಸಹ ಯಾರು ಅಲ್ಲಿ ನಡೆಸ್ತಾ ಇರ್ತಾರೆ ಅವರಿಗೆ ಅಲರ್ಟ್ ಕೊಡುತ್ತೆ. ಇಷ್ಟು ಹಣ್ಣುಗಳು ನಮ್ಮ ಒಂದು ಪಾಲಿ ಹೌಸಲ್ಲಿ ಇಷ್ಟು ಕೆ ಜಿ ಬರ್ತಾ ಇದೆ, ಇದು ಇಷ್ಟು ಮಾರ್ಕೆಟಿಗೆ ಕೊಡಬಹುದು ಅಂತ. ಅಂದರೆ ಇದು ಎಲ್ಲ ಜ್ಞಾನಗಳನ್ನು ಅಳವಡಿಸಿಕೊಡ್ತಕ್ಕಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದೆಯಲ್ಲ, ಆ ಬ್ರೈನ್ ಇದೆಯಲ್ಲ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದು ಮನುಷ್ಯನಿಗೆ, ಮನುಷ್ಯನ ಮೆದುಳಿಗೆ ಪರ್ಯಾಯವಾಗಿ ನಾವು ಡೆವಲಪ್ ಮಾಡಿರೋದು. ಯಾಕಂದರೆ ಇವತ್ತಿಂದ ಕೂಲಿಕಾರರ ಸಮಸ್ಯೆ ಅಥವಾ ಲೇಬರ್ ಸಮಸ್ಯೆನ ನಾವು ನೋಡಿದ್ದೀವಿ. ಈ ಸಲ ನಂದೊಂದು 50-60 ಎಕರೆ ನುಗ್ಗೆ ಎಲೆ ಎಲ್ಲ ಹೋಯಿತು ಮಳೆ ಬಂದು, ಯಾಕಂದರೆ ಆಳುಗಳೇ ಸಿಗಲಿಲ್ಲ. ಅದೇ ನಾನೇನಾದರೂ ಮೊದಲೇ ಆಲೋಚನೆ ಮಾಡಿದ್ನಿ ಅಂದರೆ ಮಳೆ ಬರುತ್ತಂತ ನಾನೊಂದು 50-60 ಲಕ್ಷ ಉಳಿಸ್ಕೋಬೋದಾಗಿ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ರೈತರಿಗೆ ಅಂದರೆ, ಕೀಟಬಾಧೆ, ರೋಗಬಾಧೆ, ಮಾರುಕಟ್ಟೆ, ನಿಖರವಾಗಿ ಕೃಷಿಯನ್ನು ನೀವು ಎಷ್ಟು ಬೆಲೆ ತಗೋಬೋದು ಅನ್ನೋದನ್ನು ಕೃಷಿಕ ಬುದ್ಧಿಮತ್ತೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಏನೇನು ಬೇರೆ ಹೆಚ್ಚಿನ ಇಳುವರಿ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಫರ್ಟಿಲೈಸರ್ಗೆ ದುಡ್ಡು ಖರ್ಚು ಮಾಡ್ಬೋದು, ಮತ್ತು ನೀವು ಮುಂದಾಲೋಚನೆಯಾಗಿ ಯಾವಾಗ ನೀವು ಇದನ್ನು ಯಾವ್ಯಾವ ಕೆಲಸನ ಮಾಡಬೇಕು ಅನ್ನೋದನ್ನು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿಮಗೆ ಕೊಡೋದ್ರಿಂದ ಆದಾಯದಲ್ಲಿ ಸ್ಥಿರತೆ ಮತ್ತು ಆದಾಯದಲ್ಲಿ ಹೆಚ್ಚಿಗೆ ಆಗಕ್ಕೆ ಒಂದು ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ಜನ ಎಲ್ಲೋ ಯೂಟ್ಯೂಬಲ್ಲಿ ಟಿವಿಯಲ್ಲಿ ನೋಡಿರ್ತೀರ, ಕಾರ್ ಇಳಿದ ತಕ್ಷಣ ಕಾರು ತನ್ನಷ್ಟಾನೇ ಪಾರ್ಕಿಂಗ್ ಮಾಡ್ಕೊಳುತ್ತೆ, ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರೈತಾಪಿ ಬಂದರೆ ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಸಹ ತಮ್ಮಷ್ಟಕ್ಕೆ ತಾವೇ ಮಡಿಕೆ ಹೊಡೆದು ಬರ್ತವೆ. ಕಾಲ ದೂರ ಇಲ್ಲ, ಆದರೆ ಬಂದೇ ಬರುತ್ತೆ. ಅದಕ್ಕಿರ್ತಕ್ಕಂಥ ಈಗ ನೀವು ಟ್ರ್ಯಾಕ್ಟ್ರ್ ನೀವು ಕಸ ತೆಗೆಯೋ ಸಲುವಾಗಿನೇ ಟ್ರ್ಯಾಕ್ಟರ್ನ ಬಿಟ್ಟರೆ ಅಂದರೆ ಕಸ ಎಲ್ಲಿದೆ ಅಲ್ಲಿಷ್ಟೇ ತೆಗೆಯತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿವೆ. ಅದೇ ಥರ ಮಣ್ಣಿನ ಪರೀಕ್ಷೆ, ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಲಾರ್ದೇ ನಾವು ಬೀಜ ಬಿತ್ತನೆ ಮಾಡ್ತೀವಿ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿದರೆ, ನಿಮ್ಮ ಮಣ್ಣನ್ನು ಸ್ಕ್ಯಾನ್ ಮಾಡಿದರೆ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಇದೆ, ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು, ನಾವು ಎಷ್ಟು ಸೇರಿಸ್ಬೇಕು, ಯಾವಾಗ ಹೆಂಡಿ ಗೊಬ್ಬರ ಹಾಕಬೇಕು, ಯಾವಾಗ ವರ್ಮಿ ಕಾಂಪೋಸ್ಟ್ ಹಾಕಬೇಕು, ಯಾವಾಗ ಎರೆಜಲ ಹಾಕಬೇಕು, ಇವನ್ನೆಲ್ಲವನ್ನೂ ಸಹ ನಾವು ಅಳವಡಿಸ್ಕೊಳ್ಬೋದು. ಇನ್ನು ನಮ್ಮ ದೇಶದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇದ್ರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತಾಡ್ತೀನಿ. ಸಾಗು ಬಾಗು ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟು ಭಾರತ ನಮ್ಮ ದೇಶದಲ್ಲಿ ತೆಲಂಗಾಣದಲ್ಲಿ ನಡೀತಾ ಇದೆ. 7,000 ಮೆಣಸಿನಕಾಯಿ ರೈತರು ಇದನ್ನ ಆಲ್ರೆಡಿ AI ಫಾರ್ AI ಅಂತ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಅಡಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಬೆಂಬಲಿತವಾಗಿ ಈ ಕಾರ್ಯಕ್ರಮ ಆಲ್ರೆಡಿ ಮಾಡಿ 21% ಮೆಣಸಿನಕಾಯಿ ಇಳುವರಿ ಜಾಸ್ತಿ ತಗೊಂಡಿದ್ದಾರೆ. ಮತ್ತೆ ನಮ್ಮ ದೇಶದಲ್ಲಿ ಬೇರೆ ಪ್ರಾಜೆಕ್ಟ್ಗಳನ್ನ ಹೇಳಬೇಕಾದ್ರೆ ಮೈಕ್ರೋಸಾಫ್ಟು ಮತ್ತು ICIR ಸ್ಯಾಟ್ ಇವು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಕೆಲಸ ಮಾಡಿ 3,000 ರೈತರಿಗೆ ಹತ್ತಿ, ಭತ್ತ, ರಾಗಿ, ನೆಲಗಡಲೆ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ 10-30% ಇಳುವರಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿದ್ದು. ರೆಗ್ಯುಲರ್ ಬೆಳೆದ್ರೆ ಆಗಿರ್ತಿರ್ಲಿಲ್ಲ. ಯಾಕೆ ಅನ್ನೋದನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಆಂಧ್ರ ಪ್ರದೇಶದಲ್ಲಿ APAIMS ಅಂತ ಒಂದು ಪ್ರಾಜೆಕ್ಟ್ ನಡೆದಿದೆ. ಅಲ್ಲಿ ಏನಾಗಿದೆ, ಇವರು ಎಲ್ಲವನ್ನ ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಹೊಲದ ಬದುವೆಲ್ಲಿ ಬರುತ್ತೆ, ಪೈಪ್ಗಳು ಎಲ್ಲೋಗಿವೆ, ನೀರೆಷ್ಟಿದೆ, ಬೆಳೆ ಎಷ್ಟು ಡೆನ್ಸಿಟಿ ಹಾಕಿದ್ದೀರಾ, ಎಷ್ಟು ಗೊಬ್ಬರ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ತೂಕ ಇಳುವರಿ ಬರುತ್ತೆ, ಈ ಥರದ ಪ್ರಾಜೆಕ್ಟನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ. ಇನ್ನು ಭಾಳಷ್ಟು ಜನ ಡಾರ್ಲಿ ಎ ಚಾಟ್ ಬಾಟ್ ಅಂತ ನೋಡಿರ್ತೀರಿ. ಯಾವುದಾದ್ರೂ ರೈತರ ವೆಬ್ಸೈಟು, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟರ್ನೆಟ್ಟಲ್ಲಿ ಇರತಕ್ಕಂಥ ವೆಬ್ಸೈಟ್ಗೆ ಹೋದರೆ, ನೀವು ಕನ್ನಡದಲ್ಲಿ ನಾನು ಜಮಖಂಡಿಯವನಪ್ಪ, ನಾನು ಈ ಸದ್ಯ ತೊಗರಿ ಕೊಯ್ಯಬೇಕು ಅಥವಾ ಹತ್ತಿ ಬಿಡಿಸ್ಬೇಕಂತ ಕೇಳಿದರೆ ಆಟೋಮೆಟಿಕ್ಕಾಗಿ ಕನ್ನಡದಾಗೆ ಕೊಡುತ್ತೆ ಅದು ಆನ್ಸರು. ಈಗ ಮಾಡಬೇಡ, ಮಳೆ ಬರೋದದ 2 ದಿವಸದಾಗ, ಈಗ ಮಾಡಿದೆ ಅಂದರೆ ಮತ್ತೆ ನೀರು ಒಣಗಕ್ಕಾಗಲ್ಲ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೇನು ಅಳವಡೆ ಇದೆ ಅಂದರೆ, ಜಗತ್ತಿನ ಆಲ್ಮೋಸ್ಟ್ ಆಲ್ 120 ಭಾಷೆಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಆನ್ಸರ್ ಕೇಳ್ಬೋದು. ಹಿಂದಿಯಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಕೇಳ್ಬೋದು, ಇಂಗ್ಲೀಷಲ್ಲಿ ಮಾತಾಡಿ ಹಿಂದಿಯಲ್ಲಿ ಕೇಳ್ಬೋದು. ಈಗ ನೋಡಿರ್ತಾರೆ ನಮ್ಮ ಭಾರತ ದೇಶದ ಸನ್ಮಾನ್ ಪ್ರಧಾನ ಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರು ಬೇರೆ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ, ಇವ್ರಿಗೆ ಅರ್ಥ ಆಗ್ತಾ ಇರ್ತದೆ. ಇದಕ್ಕೆಲ್ಲ ಏನಪ್ಪ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಕನ್ವರ್ಟರ್ ಹಾಕಿರ್ತಾರೆ ಹಿಂದ್ಗಡೆ. ಇನ್ನು ಬರ್ತಾ ಬರ್ತಾ ನಿಮ್ಮ ಮೊಬೈಲ್ ಏನಿದೆಯಲ್ಲ, ಮೊಬೈಲಲ್ಲಿ ಕಂಪ್ಯೂಟರ್ ಅಷ್ಟು ಪವರ್ಫುಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಿಪ್ ಬರ್ತಾ ಇದಾವೆ. ಇದರಿಂದ ನಿಮ್ಮ ಆ್ಯಪ್ಗಳು ಏನೇನು ನೀವು ಡೌನ್ಲೋಡ್ ಮಾಡ್ಕೋತಿರೋ ಫೇಸ್ಬುಕ್ಕು ಆ ಥರ, ಅದೇ ಥರ ನಮ್ಮ ದೀಕ್ಷಾ ಅಂತ ಒಂದು ಆ್ಯಪ್ ಇದೆ, ಸರ್ವೇದು ಬೆಳೆಗಳ ಬಗ್ಗೆ ಇದೆ, ಅವೆಲ್ಲವೂ ಆ್ಯಪ್ಗಳಲ್ಲಿ ಇನ್ನ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರುತ್ತೆ. ಇದು ಒಂದು ಸಮರಿಯಾಗಿ ಹೇಳಬೇಕಂತಂದರೆ, ಕೃತಕ ಬುದ್ಧಿಮತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ವರದಾನವಾಗಿ ಬರುತ್ತೆ. ಈ ಟೆಕ್ನಾಲಜಿನ ಎಲ್ಲ ಕ್ಷೇತ್ರಗಳಲ್ಲೂ ಬಳಸ್ಕೋತಾ ಇದ್ದಾರೆ. ಯಾಕೆ ಇದು ಇಷ್ಟು ನಮಗೆ ಇಂಪಾರ್ಟೆಂಟ್ ಇದೆ ಅಂದರೆ, ರೈತರು ಜಾಸ್ತಿ ಗೊತ್ತಿರಲಾರ್ದೇ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಗೊತ್ತಿರಲಾರ್ದೇ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡಿತಾರೆ, ಅಲ್ಲೇ ಅರ್ಧ ದುಡ್ಡು ಹೋಗಿರುತ್ತೆ. ಮತ್ತೆ ಕಳೆ ತೆಗೆಯುವಾಗ ತೆಗೆಯೋದಿಲ್ಲ, ಪೂರ ಹೆಚ್ಚಾದಾಗ ತೆಗೆಯೋಕೆ ನೋಡ್ತಾರೆ. ಈ ಥರದ ಖರ್ಚುಗಳನ್ನು ಉಳಿಸೋದ್ರಿಂದ ಇಳುವರಿನ ಹೆಚ್ಚಿಗೆ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತರಿಗೆ ಮುಂದಿನ ದಿನಗಳಲ್ಲಿ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಆಗಿರಲಿ, ಅಗ್ರಿಕಲ್ಚರ್ ಕ್ರಾಪ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು 2 ಮಾತುಗಳನ್ನು ಆಡೋಕ್ಕೆ ಯೂನಿವರ್ಸಿಟಿಯವರಿಗೂ ಮತ್ತು ಇಲ್ಲಿ ಇರತಕ್ಕಂಥ ಸ್ಟೇಜ್ ಮೇಲೆ ಇರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಇದುವರೆಗೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಅವರು ಮಾಡಿದ ಭಾಷಣದ ಅವತರಣಿಕೆ ಕೇಳಿದಿರಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 3-4 ದಿನ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 25-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 13-14 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 62-64% ಮತ್ತು ಕನಿಷ್ಠ ಆರ್ದ್ರತೆ 30-33% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಹಿಂಗಾರು ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಇನ್ನು ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 liter ಪೆಂಡಿ ಮಿಥಲಿನ್ 30 EC ಅಥವಾ 0.8 milliliter ಪೆಂಡಿ ಮಿಥಲಿನ್ 38.7 CS ಕಳೆನಾಶಕವನ್ನು 300 liter ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕಡಲೆಯನ್ನು ಬಿತ್ತಿದ್ದಂತಹ ರೈತ ಬಾಂಧವರು ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಬೇಗ ಬಿತ್ತನೆ ಮಾಡಿದಂತಹ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. 12-15 ದಿನಗಳ ಬಳಿಕ ಪುನರಾವರ್ತನೆಯನ್ನು ಮಾಡಬೇಕು. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿ ಇರೋದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 milliliter ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 CS ಅಥವಾ ತತ್ತಿನಾಶಕವಾಗಿ 2 milliliter ಫರ್ಫಿನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ರೈತ ಬಾಂಧವರಿಗೆ ತಿಳಿಸಲಾಗಿದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 milliliter ಪ್ರತಿ ಲೀಟರ್ ನೀರಿಗೆ ಮತ್ತು 1 gram ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 gram ಮ್ಯಾಕೋಜಬ್ ಅಥವಾ 2 gram ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 gram ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮೋಮೆಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹತೋಟಿಯನ್ನು ಮಾಡಬಹುದು. ಚಳಿಗಾಲ ಇರೋದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬೇಕು. ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭಗಳಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೇಗಿದೆ? ಕಡಲೆಕಾಳು ಜವಾರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,239 ರೂಪಾಯಿಯಿಂದ ಗರಿಷ್ಠ 5,380 ರೂಪಾಯಿ. ಹತ್ತಿ ಹೈಬ್ರಿಡ್ 6,077 ರೂಪಾಯಿಯಿಂದ 7,601 ರೂಪಾಯಿ. ನೆಲಗಡಲೆ ಗೊಂಗ್ರು 3,645 ರೂಪಾಯಿಯಿಂದ 4,745 ರೂಪಾಯಿ. ಈರುಳ್ಳಿ 600 ರೂಪಾಯಿಯಿಂದ 1,980 ರೂಪಾಯಿ. ಸೋನಮಸೂರಿ ಭತ್ತ 1,886 ರೂಪಾಯಿಯಿಂದ 2,861 ರೂಪಾಯಿ. ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 5,212 ರೂಪಾಯಿ. ತೊಗರಿ ಪ್ರತಿ ಕ್ವಿಂಟಾಲಿಗೆ 5,869 ರೂಪಾಯಿಯಿಂದ 6,539 ರೂಪಾಯಿ. ಇನ್ನು ಮಾನ್ವಿ ಪೇಟೆ ಧಾರಣೆ, ಸೂಯದರ ಹತ್ತಿ ಕನಿಷ್ಠ 6,180 ರೂಪಾಯಿಯಿಂದ ಗರಿಷ್ಠ 7,500 ರೂಪಾಯಿ. ಒಣಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ 3,200 ರೂಪಾಯಿ ಸೋನಮಸೂರಿ ಭತ್ತ ಕನಿಷ್ಠ 2100 ರೂಪಾಯಿಯಿಂದ ಗರಿಷ್ಠ 2250 ರೂಪಾಯಿ. ಹಳೆ ಸೋನಮಸೂರಿ ಭತ್ತ 2600 ರೂಪಾಯಿಯಿಂದ 3252 ರೂಪಾಯಿ. ಅಕ್ಕಿ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 2600 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳುಗರೆ, ಕಳೆದ 2.5 ವರ್ಷಗಳಿಂದ ರಾಜ್ಯದ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ತಲುಪಿಸುತ್ತಿರುವ ಆರೋಗ್ಯ ಸಚಿವರು ಈಗ ಖುದ್ದು ನಿಮ್ಮ ಮನೆ ಮನಗಳನ್ನು ತಲುಪಲಿದ್ದಾರೆ. ಗುರುವಾರ ರಾತ್ರಿ 7:45-8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೊಂದಿಗೆ ಮಾತನಾಡಲು ಕರೆ ಮಾಡಿ 2237-0477 ಅಥವಾ 2237-0488 ಎಸ್ಟಿಡಿ ಕೋಡ್ 080. ನೆನಪಿಡಿ, ಗುರುವಾರ ರಾತ್ರಿ 7:45-8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಮುಕ್ತ ರಾಶನ್ ಸುನಿಶ್ಚಿತ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ಕೋಣಸಾಗರ ಗ್ರಾಮದ ಹುಸೇನ್ ಬಾಷಾ ಮುಜಾವೀರ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನು. ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾರ, ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾನ, ಸವ ಜೋಡಿ ಕವಿ ಮಾಡಿ ಅಕ್ಷರ ಬೆಳಕೂಡಿ, ತಕ್ಷಣ ಈ ಕ್ಷಣ ಹೊಸದಾಗಿ ತಗಿ ತಮ್ಮ ಗಾಯನ, ಸುಂದರ ಸಭೆ ದೊಳು ಚಂದದಿ ಹೇಳುವೆ ಭಯ್ಯಾನ, ಒಬ್ಬವ ಬೇಟಿಗಾರ ನಿತ್ಯ ಬ್ಯಾಟಿ ಆಡುವನ, ಒಬ್ಬವ ಬೇಟಿಗಾರ ನಿತ್ಯ ಬ್ಯಾಟಿ ಆಡುವನ, ಒಂದಿನ ಹೊಂಟಾನ ತಗೊಂಡು ತನ್ನ ಬಿಲ್ಲು ಬಾಣವನ, ತಿರಗೋತ ರಣ ಸಿಗಲಿಲ್ಲ ಹಕ್ಕಿ ಪಕ್ಷಿಯನ, ಸುಂದರ ಸಭೆ ತೊಳು ಚಂದದಿ ಹೇಳುವೆ ಭಯ್ಯಾನ, ಬೇಸತ್ತೋ ಅಂತಾನ ಏನು ಮಾಡಲಿ ಭಗವಾನ, ಬೇಸತ್ತೋ ಅಂತಾನ ಏನು ಮಾಡಲೆ ಭಗವಾನ, ಕಂಡವಂದ ಚಿಗರಿಯನ ಬಿಲ್ಲಿಗೆ ಹೂಡಿದ ಬಾಣವನ, ಚಿಗರಿ ಅಂತೈತಿ ಅವಗಿನ್ನ ಒಗಿಬೇಡ ಸ್ವಲ್ಪ ತಡಿರಿನ್ನ, ಸುಂದರ ಸಭೆ ದೊಳು ಚಂದದಿ ಹೇಳುವೆ ಭಯ್ಯಾನ, ಚಿಗರಿಯ ಮಾತು ಕೇಳಿದನ

ಹಿಡಿದವು ಶರಣರ ಪಾದವನ, ಶರಣರ ಧ್ಯಾನವ ಮಾಡೋತ ಹೊರಟಿತು ಕರಕೊಂಡು ಮರಿಗಳನ. ಸುಂದರ ಸಭೆದೊಳು ಚಂದದೇಳು ಬಯ್ಯಾರ ಧರಿಯೋಳು ಕವಲೂರ ದೇಶ ಕೈತೆ ವಾಹಿನ, ಧರಿಯೋಳು ಕವಲೂರ ದೇಶ ಕೈತೆ ವಾಹಿನ. ದಸ್ತಗೀರ ಕೆಸುಪೀರ ಕೊಟ್ಟಾರವರು ಸುಜ್ಞಾನ, ಸರಿಗಮ ಪದನೇಸ ಹಾಡಬೇಕು ಇದರ ತೋಡಿಯನ. ಸುಂದರ ಸಭೆದೊಳು ಚಂದದೇಳು ಬಯ್ಯಾನ, ಸುಂದರ ತಾಯಿ ಮಕ್ಕಳು ಹರುಷಲಿಂದ ಹಿಡಿದವು ಶರಣರ ಪಾದವನ, ಶರಣರ ಧ್ಯಾನವ ಮಾಡೋತ ಹೊರಟಿತು ಕರಕೊಂಡು ಮರಿಗಳನ. ಸುಂದರ ಸಭೆದೊಳು ಚಂದದೇಳು ಬಯ್ಯಾನ, ಧರಿಯೋಳು ಕವಲೂರ ದೇಶ ಕೈತೆ ವಾಹಿನ, ಧರಿಯೋ